ಕಡಿಮೆ ಮಾಡ್ತಾ ಮಾಡ್ತಾ ನಿಲ್ಸಿದ್ವಿ. ಸುಮಾರು ಎಲ್ಲಾ ಸೇರಿ ಒಂದು 15 ವರ್ಷಗಳ ಕಾಲ ನಾವು ಮಾಡಿದೀವಿ ಇದನ್ನ. ಆಗ ಕೊಟ್ಟಿಗೆ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ಪೂರ್ತಿ ನನ್ನದಾಗಿತ್ತು. ನಾನು ಒಂದು 100 ಲೀಟರ್ ಹಾಲನ್ನು ಕೊಪ್ಪಕ್ಕೆ ಮನೆ ಮನೆಗಳಿಗೆ 1/2 ಲೀಟರ್ 1 ಲೀಟರ್ ಪ್ಯಾಕೆಟ್ ಮಾಡಿ ಬೈಕಲ್ಲಿ ತಗೊಂಡು ಹೋಗಿ ಕೊಟ್ಟಿದ್ದು ಉಂಟು. ಆ ಹೊತ್ತಿಗೆ ನಮ್ಮ ಮನೆಯಲ್ಲಿ ಇವರು ಹುಲ್ಲು ತಂದು ದನಗಳಿಗೆ ಹಾಕೋದು ಅಥವಾ ಕೊಟ್ಟಿಗೆ ಸಣ್ಣ ಪುಟ್ಟ ಬೇರೆ ಕೆಲಸಗಳನ್ನು ಮಾಡೋದು ಅಥವಾ ತೋಟಕ್ಕೆ ಹೋಗೋದು ಮಾಡಿಬಿಡ್ತಿದ್ರು. ಅವರು ಆ ಕೆಲಸ ಮಾಡಿದಾಗ ನಾನು ಈ ಕೆಲಸ ಮಾಡಿ ಹಂಚ್ಕೊಳ್ತಿದ್ವಿ. ಸರಿ, ಮಕ್ಕಳು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು, ಸೂಕ್ತವಾದಂತಹ ಒಂದು ಮಾರ್ಗದರ್ಶನ ಕೊಡಬೇಕು ಅಂತ ನೀವು ಮಾತನ್ನು ಹೇಳಿದ್ರಿ. ಸಾಮಾನ್ಯವಾಗಿ ಆದರೆ ಈಗ ಇಂದಿನ ವಿದ್ಯಾಭ್ಯಾಸದ ಒಂದು ನೋಡಿದರೆ ಮಕ್ಕಳಿಗೆ ಈ ಪರಿಸರ ಪೂರಕವಾದಂತಹ ಒಂದು ಶಿಕ್ಷಣ ಸಿಗುವಂತಹದ್ದು ಬಹಳಷ್ಟು ಅಪರೂಪ. ನಿಮ್ಗೆ ಏನು ಅನಿಸ್ತಾ ಇದ್ರ ಬಗ್ಗೆ? ಹೌದು, ನಾವು ಮನೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಏನಾದ್ರು ಮಾಡಿಸಬೇಕೇ ಹೊರತು ಪಠ್ಯಪುಸ್ತಕದಲ್ಲಿ ನನಗೆ ಗೊತ್ತಿದ್ದಂಗೆ ನನ್ನ ಇಬ್ಬರು ಮಕ್ಕಳದ್ದು ಇದು ನೋಡಿದರೆ ನನಗೆ ಕೃಷಿಗೆ ಪೂರಕವಾಗಿರುವಂಥದ್ದು ಯಾವುದು ಸಿಕ್ಕಿಲ್ಲ. ಹೌದು, ಈ ಮಕ್ಕಳು ನನ್ನ ಮಗನು ಈಗ ಅಷ್ಟು ಕೆಲಸ ಮಾಡ್ತಾನೆ ಅಂದರೆ ನಾವು ಮಾಡಿಸ್ತಿರೋದ್ರಿಂದ ಆಗ್ತಿದೆ ಹೊರತು ಶಾಲೆ ಇದರಿಂದ ಯಾವುದು ಇಲ್ಲ. ಹಾಗಾಗಿ ಪಠ್ಯಪುಸ್ತಕಗಳಲ್ಲೂ ಅಷ್ಟೇ ಕೃಷಿ ಬಗ್ಗೆ ಇನ್ನಷ್ಟು ವಿಷಯಗಳು ಇನ್ನಷ್ಟು ಪಠ್ಯಗಳು ಸೇರೋದು ಒಳ್ಳೇದು ಅಂತ ಅನ್ಸುತ್ತೆ. ಥಿಯರಿ ಮತ್ತು ಪ್ರಾಕ್ಟಿಕಲ್, ಥಿಯರಿ ಬೇಕು, ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಅಂತೂ ಬೇಕೇ ಬೇಕು. ಮನೆಯಲ್ಲಿ ಇಂಥ ಕೆಲಸ ನೀವು ಮಾಡಿ ಅಂಥೇಳಿ ಹೋಮ್ವರ್ಕ್ ಅನ್ನು ಕೊಟ್ಟರು ಒಳ್ಳೇದು. ಈಗ ಹಳ್ಳಿ ಮನೆಗಳಲ್ಲಂತೂ ಹೆಚ್ಚಿನವರಿಗೆ ತೋಟ ಕೊಟ್ಟಿಗೆ ಸಾಧಾರಣವಾಗಿ ಇರುತ್ತೆ. ಒಂದು 70-75% ಮಕ್ಕಳಂತೂ ಹಳ್ಳಿ ಮಂದಿ ಅದೇ ಲೈಫಲ್ಲಿ ಬಂದಿರ್ತಾರೆ. ಪ್ರತಿದಿನ ಒಂದು ಈಗ ಇವತ್ತು ಹಾಲು ಕರೆಸಿ ನೀವು ಬರಬೇಕು ಅಥವಾ ಕೊಟ್ಟಿಗೆ ಗುಡಿಸಿ ಬರಬೇಕು ಅನ್ನೋಂತಹ ಒಂದು ಹೋಮ್ವರ್ಕ್ ಅನ್ನು ಶಾಲೆಯಿಂದ ಕೊಟ್ಟರೆ ಅದು ಎಷ್ಟು ಜನ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಕೊಟ್ಟಿಗೆ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಬಹುಶಃ ಧರ್ಮಸ್ಥಳದ ಸಮೀಪ ಇರುವಂತಹ ರತ್ನ ಮಾನಸ ಆಗ್ಬೋದು, ಸಿದ್ಧವನ ಗುರುಕುಲ ಆಗಬಹುದು, ಇಲ್ಲೆಲ್ಲ ಈ ಜೀವನ ಶಿಕ್ಷಣ ಎನ್ನುವಂಥದ್ದನ್ನು ನೀಡ್ತಾರೆ ಅಂತ ಹೇಳಿ. ಬರೀ ಪಠ್ಯಕ್ರಮ ಅಥವಾ ಶಾಲಾ ಶಿಕ್ಷಣ ಮಾತ್ರ ಅಲ್ಲ, ಜೊತೆಗೆ ನಮ್ಮ ಜೀವನಕ್ಕೆ ಯಾವುದು ಮುಂದೆ ಅವಶ್ಯ ಬರಬಹುದು ಅಂಥದ್ದನ್ನು ಕೂಡ ಕಲಿಸ್ತಾರೆ ಅಂತ ಹೇಳಿ. ಬಹುಶಃ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಈ ಜೀವನ ಶಿಕ್ಷಣ ಎನ್ನುವಂಥದ್ದು ನಿರಂತರವಾಗಿ ನಡೀಬೇಕು ಅನ್ನುವಂಥ ವಿಚಾರ. ಸರಿ, ಈಗ ಈ ಮೌಲ್ಯವರ್ಧನೆಯ ಬಗ್ಗೆ ನಿಮ್ಮ ಒಂದು ಪ್ರಯತ್ನದ ಬಗ್ಗೆ ಹೇಳಿ. ಈಗ ಸಾಮಾನ್ಯವಾಗಿ ಕೃಷಿಕರು ಹೇಳುವಂತಹದ್ದು ಉತ್ಪನ್ನವನ್ನು ನಾವು ಮಾಡ್ತೀವಿ, ಆದರೆ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಸೋಲ್ತೀವಿ, ಬೆಲೆ ನಿರೀಕ್ಷಿಸಿದಷ್ಟು ಸಿಗುವುದಿಲ್ಲ ಅಂತ ಹೇಳಿ. ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ಅಗತ್ಯ ಏನು ಹಾಗೂ ಯಾವ ರೀತಿ ಮಾಡಬಹುದು ಈ ಬಗ್ಗೆ ಹೇಳಿ. ಈಗ ನನ್ನ ವಿಷಯ ಹೇಳೋದಾದರೆ ನಾನು ನಮ್ಮನೇಲಿ ಅರಿಶಿನ ಪುಡಿ ಮಾಡ್ತೇನೆ. ನಮ್ಮ ತೋಟದ ಕಾಫಿ ಪುಡಿ ಕಾಫಿಯನ್ನು ಬೀಜವನ್ನು ಪುಡಿ ಮಾಡಿಸಿ ಮಾರ್ತೇನೆ. ಕಾಳುಮೆಣಸನ್ನು ನೇರವಾಗಿ ಮಾರ್ತೇನೆ, ಪುಡಿ ಮಾಡೋದಿಲ್ಲ ಅದು. ಆಮೇಲೆ ಇನ್ನೊಂದು ಅಂದರೆ ಕಷಾಯದ ಪುಡಿ ಮಾಡ್ತಿದ್ದೆ. ಕರೋನಾ ಟೈಮಲ್ಲಿ ನಾನು ಸಾಂಬಾರ್ ಪುಡಿ, ಸಾರಿನ ಪುಡಿ ಇಂಥ ವಸ್ತುಗಳನ್ನು ಮಾಡಿ ಮಾರಿದ್ದೇನೆ, ತುಪ್ಪ ಮಾರಿದ್ದೇನೆ. ಇವೆಲ್ಲ ಮನ್ಸು ಮಾಡಬೇಕಷ್ಟೇ, ಮಾಡಬೇಕು ಅಂತ. ನನಗೆ ಇದರಲ್ಲಿ ಮುಖ್ಯವಾಗಿ ಹೆಲ್ಪ್ ಮಾಡಿದ್ದು, ತುಂಬ ದೊಡ್ಡ ಸಹಾಯ ಮಾಡಿದ್ದು ಫೇಸ್ಬುಕ್ ಅನ್ನೋದು. ನನ್ನ ಈ ವ್ಯಾಪಾರಕ್ಕೆ ತುಂಬ ಅನುಕೂಲ ಆಗಿದ್ದು ಅಂತಂದರೆ ಫೇಸ್ಬುಕ್. ಅದರಲ್ಲಿ ನನ್ನ ಸ್ನೇಹಿತರೆ ಫಸ್ಟು ನನ್ನ ಪ್ರಾಡಕ್ಟ್ಗಳನ್ನು ತೊಗೊಳಕ್ಕೆ ಶುರು ಮಾಡಿದರು. ನಿಧಾನಕ್ಕೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಯಿತು. ನಾನು ಜಾರ್ಖಂಡ್ಗೂ ಕೂಡ ನನ್ನ ಪ್ರಾಡಕ್ಟನ್ನು ಕಳಿಸಿದ್ದೇನೆ ಇವತ್ತು. ಈಗ ಇತ್ತೀಚೆಗೆ ಹೈದರಾಬಾದ್, ಚೆನ್ನೈ, ಮುಂಬೈ ಎಲ್ಲ ಕಡೆಗೂ ನಾನು ಕಳಿಸ್ತೇನೆ ಮತ್ತು ಕಳಿಸ್ತಾನೂ ಇದ್ದೇನೆ. ಈಗ ಸದ್ಯಕ್ಕೂ ಆರ್ಡರ್ಗಳು ತುಂಬ ಇದ್ದಾವೆ ನನಗೆ. ಹಾಗಾಗಿ ಅದು ನಮ್ಮ ಮನೆಯ ವಸ್ತುಗಳೇ ಆಗಿರೋದ್ರಿಂದ, ಸಾವಯವ, ಸಂಪೂರ್ಣ ಸಾವಯವ ಆಗಿರೋದ್ರಿಂದ ತುಂಬ ಬೇಡಿಕೆ ಇದೆ. ಒಂದ್ಸಲ ಅದನ್ನು ಬಳಸಿದವರು ಮತ್ತೆ ನನಗೆ ಒಂದು 3-4 ವರ್ಷದಿಂದನೂ ಖಾಯಂ ಗಿರಾಕಿಗಳು ಇದ್ದಾರೆ ನನಗೆ. ಅಂದ್ರೆ ಜಾಸ್ತಿ ಒಂದು ಪ್ರಮಾಣದಲ್ಲಿ ಬೇಡಿಕೆ ಇರ್ತದೋ ಅಥವಾ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೇಡಿಕೆ? 1-2 ಕೆಜಿ ಹಾಗೆ. ಅಂದ್ರೆ ಅದು ಕಂಟಿನ್ಯೂಸ್ ಆಗಿರುತ್ತೆ, ಪ್ರತಿ ಅದು ಮುಗಿದ ಕೂಡಲೇ ನನಗೆ ಆರ್ಡರ್ ಬಂದ್ಬಿಡುತ್ತೆ. ಮುಗಿದೇ ಕಳಿಸಿ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈಗ ಯಾವುದೇ ಒಂದು ಉತ್ಪನ್ನವನ್ನು ಮಾರುಕಟ್ಟೆಯಿಂದ ಖರೀದಿ ಮಾಡುವಾಗ ಅದೊಂದು ಬ್ರ್ಯಾಂಡ್ ಅಥವಾ ಒಂದು ಪ್ಯಾಕೇಜ್ ಇದನ್ನು ನೋಡ್ತಾರೆ ಅಂತ ಹೇಳಿ, ಆದರೆ ಮನೆಯಲ್ಲೇ ಮಾಡಿದ್ದಕ್ಕೆ ಅಂತ ಬ್ರ್ಯಾಂಡ್ ಅಥವಾ ಪ್ಯಾಕೇಜ್ ಇರ್ತದ? ಖಂಡಿತವಾಗ್ಲೂ ಇದೆ ಸರ್. ಅಂದ್ರೆ ನಾವು ಕ್ವಾಲಿಟಿಯನ್ನು ನಾವು ಸರಿಯಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋದ್ರೆ ಖಂಡಿತವಾಗಿ ನಿಮಗೆ ಪ್ರಾಡಕ್ಟ್ಗೆ ಒಳ್ಳೆ ಮಾರುಕಟ್ಟೆ ಇದ್ದೇ ಇದೆ. ಆಮೇಲೆ ಜನರಿಗೆ ನಮ್ಮ ಬಗ್ಗೆ ಒಂದು ಗೊತ್ತಿರುತ್ತೆ ವಿಷಯ ಏನು ಅಂತ. ನನ್ನ ಫೇಸ್ಬುಕ್ ಇದರಲ್ಲಿ ನನ್ನ ಜೀವನದ ಬಗ್ಗೆ ಅಷ್ಟು ನಾನು ಬರೀತೇನೆ, ಅದನ್ನು ನೋಡಿದವರು ಇಂಪ್ರೆಸ್ ಆಗ್ತಾರೆ. ಆಮೇಲೆ ಎಷ್ಟೋ ಜನ ನಮ್ಮ ಮನೆಗೂ ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ ಮತ್ತು ನಮ್ಮ ತೋಟವನ್ನು ನೋಡಿದ್ದಾರೆ. ಹಾಗಾಗಿ ಅವರಿಗೆಲ್ಲ ಧೈರ್ಯ ಇದೆ, ನನ್ನ ಹತ್ರ ತಗೊಂಡಿರೋ ವಸ್ತುಗಳು ಚೆನ್ನಾಗಿದ್ದಾವೆ ಅಂತ. ನನ್ನ ಅರಿಶಿನ ಪುಡಿ ಎಷ್ಟು ಅಂದರೆ ಮುಖಕ್ಕೆ ಹಾಕ್ಕೊಳ್ಳಿ, ಆರೋಗ್ಯಕ್ಕೂ ತಗೊಳ್ಳಿ, ಸಣ್ಣ ಮಕ್ಕಳ ಮೈಗೂ ಹಚ್ಕೊಳ್ಳಿ, ಏನೂ ಆಗೋದಿಲ್ಲ ಅಂತಲೇ ಹೇಳಿಕೊಡ್ತೇನೆ. ಸ್ವಲ್ಪ ಇದರ ತಯಾರಿಯ ಬಗ್ಗೆ ಹೇಳಿ. ಈ ಸಾವಯವ ರೀತಿಯಲ್ಲಿ ಅರಿಶಿನವನ್ನು ಬೆಳೆಯುವಂತಹದ್ದು ಮತ್ತು ಸಂಸ್ಕರಣೆ ಮಾಡುವಂತಹದ್ದು ಹೇಗೆ ಅಂತ?

ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆಗಳು ಇಂತಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,000